ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ನಿಲೀತ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲೀತ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಕರುಗಳು ಮತ್ತು ಮಣಕಗಳ ಪಾಲನೆ ಮತ್ತು ಪೋಷಣೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಸಿ ಉಮಾಶಂಕರ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಕರುಗಳು ಮತ್ತು ಮಣಕಗಳ ಪಾಲನೆ ಮತ್ತು ಪೋಷಣೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಸಿ ಉಮಾಶಂಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಉಮಾಶಂಕರ್ ಅವರೇ. ನಮಸ್ಕಾರ. ನಾವು ಇವತ್ತು ಹೈನುಗಾರಿಕೆಯನ್ನು ಸಾಕಷ್ಟು ಒಂದು ಆದ್ಯತೆ ಕೊಟ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಹೈನುಗಾರಿಕೆ ಲಾಭದಾಯಕ ಆಗಬೇಕು ಅಂದರೆ ನಾವು ಈ ಕರುಗಳ ಪಾಲನೆ ಮತ್ತು ಪೋಷಣೆಯನ್ನು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಕರುಗಳು ಸ್ವಲ್ಪ ಬೆಳವಣಿಗೆ ಹೊಂದಿದ ಮೇಲೆ ಮಣಕಗಳಾಗಿ ಅವು ಬೆಳೀತವೆ. ಅವುಗಳನ್ನು ಕೂಡ ನಾವು ಅತ್ಯಂತ ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ. ಆದ್ದರಿಂದ ಇವತ್ತು ನಾವು ಮುಖ್ಯವಾಗಿ ಈ ಕರುಗಳು ಮತ್ತು ಮಣಕಗಳು ಅಥವಾ ಕಡಸುಗಳು ಅಂತೀವಲ್ಲ, ಇವುಗಳ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಬೇಕಾಗತ್ತೆ, ಇವುಗಳ ಒಂದು ಆರೈಕೆಯನ್ನು ಹೇಗೆ ಮಾಡಬೇಕಾಗತ್ತೆ, ಇವುಗಳ ಒಂದು ಆಹಾರ ಕ್ರಮವನ್ನು ಯಾವ ರೀತಿ ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಈ ಹೈನುಗಾರಿಕೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಹೈನುಗಾರಿಕೆ ನಮ್ಮ ದೇಶದಲ್ಲಿ ರೈತರ ಒಂದು ಉಪಕಸುಬಾಗಿತ್ತು. ಈಗ ಇತ್ತೀಚೆಗೆ ಅದು ಪ್ರಮುಖ ಕಸುಬೆ ಆಗಿದೆ ಅಂತಲೇ ಹೇಳ್ಬೋದು. ಇದು ರೈತರಿಗೆ ನಿರಂತರ ಆದಾಯ ನೀಡತಕ್ಕಂಥ ಉದ್ಯಮ ಆಗಿದೆ. ಕೆಲವು ರೈತರು 2-3 ಹಸು ಹೊಂದಿರ್ಬೋದು, ಕೆಲವರು 5-10 ಹೊಂದಿರ್ಬೋದು, ಕೆಲವರು ಪ್ರಗತಿಪರ ರೈತರು 100-200 ಹಸುಗಳನ್ನು ಹೊಂದಿರತಕ್ಕಂಥದ್ದು ಇದೆ. ಸೊ ಇದರಲ್ಲಿ ಬರ್ತಕ್ಕಂಥ ಉತ್ಪನ್ನಗಳು, ಹೈನುಗಾರಿಕೆ ಉತ್ಪನ್ನಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಅದರಲ್ಲಿ ಬರ್ತಕ್ಕಂಥ ಉಪ ಉತ್ಪನ್ನಗಳು, ಇವುಗಳಿಂದ ಈ ಒಂದು ಹೈನುಗಾರಿಕೆ ಉತ್ಪನ್ನ ಮತ್ತು ಉಪ ಉತ್ಪನ್ನಗಳಿಂದ ಗ್ರಾಮೀಣ ಜನರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೈತರು ದೇಶಿ ತಳಿ ಹೊಂದಿರ್ಬೋದು, ಮಿಶ್ರ ತಳಿ ಹೊಂದಿರ್ಬೋದು, ಅಥವಾ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ರಾಸುಗಳನ್ನ ಹೊಂದಿರ್ಬೋದು. ಇವುಗಳಿಗೆಲ್ಲ ಒಂದು ತಮ್ಮದೇ ಆದ ವಂಶ ಪಾರಂಪರ್ಯವಾದ ಒಂದು ಶಕ್ತಿ ಇರುತ್ತೆ, ಹಾಲು ಕೊಡತಕ್ಕಂಥ ಶಕ್ತಿ ಇರುತ್ತೆ. ಆ ವಂಶ ಪಾರಂಪರ್ಯವಾದ ಹಾಲು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕು ಅಂತಂದರೆ ಆ ಕರುಗಳ, ಪಡ್ಡೆಗಳ ಮತ್ತು ಹಸುಗಳ ಉತ್ತಮ ಆಹಾರಕ್ಕೆ, ಸ್ವಚ್ಛತೆ ಮತ್ತು ಸಮತೋಲನ ಆಹಾರವನ್ನು ನೀಡಬೇಕಾಗುತ್ತೆ. ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಆಗಿದ್ದು ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಈ ಪ್ರಥಮ ಸ್ಥಾನದಲ್ಲಿದ್ದರೂ ಸಹ ನಮ್ಮಲ್ಲಿರ್ತಕ್ಕಂಥ ಜಾನುವಾರು ಸಂಖ್ಯೆಗಳಿಗೂ ಮತ್ತು ಹಾಲಿನ ಉತ್ಪಾದನೆಗೆ ಹೋಲಿಸಿದಾಗ ತುಂಬ ವ್ಯತ್ಯಾಸ ಇದೆ. ಮತ್ತು ಹಾಲಿನ ಪೋಷಕಾಂಶದಲ್ಲೂ ಸಹ ನಾವು ಇನ್ನೂ ಗುಣಮಟ್ಟವನ್ನು ಹೆಚ್ಚಿಸಬಹುದಾಗಿದೆ. ನಾವು SNFI ಅಂತೀವಿ, ಇವೆಲ್ಲ ತುಂಬ ವ್ಯತ್ಯಾಸಗಳಿರೋದ್ರಿಂದ ನಾವು ಹಾಲಿನ ಇಳುವರಿ ಮತ್ತು ಗುಣಮಟ್ಟ ಇವೆರಡನ್ನೂ ಕೂಡ ಗಮನ ಕೊಡಬಹುದಾಗುತ್ತೆ. ಇದರಿಂದ ಈ ಒಂದು ಪೋಷಕಾಂಶಗಳು ಮತ್ತು ಉತ್ಪಾದನೆಯಿಂದ ದೇಶದ ಮಕ್ಕಳ ಮತ್ತು ಮಹಿಳೆಯರ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಒಳ್ಳೆಯ ಪೋಷಕಾಂಶ ಸಹ ಸಿಗುತ್ತೆ. ಆಹಾರ ಸಮಸ್ಯೆಯನ್ನು ನೀಗಿಸುವಲ್ಲಿ, ಒಂದು ಹೈನುಗಾರಿಕೆ ಮತ್ತು ಆರ್ಥಿಕ ಸಮಸ್ಯೆಯನ್ನು ಉತ್ತಮಪಡಿಸುವಲ್ಲಿ ಒಂದು ಉತ್ತಮ ಉದ್ಯಮವಾಗಿದೆ. ಅಂದರೆ ಆರ್ಥಿಕ ಸಮಸ್ಯೆಯ ಒಂದು ನಿವಾರಣೆಗೆ ಇದು ಒಂದು ಅತ್ಯಂತ ಮುಖ್ಯವಾದ ಒಂದು ಕ್ರಮ ಅಂತ ಹೇಳಬಹುದು. ಖಂಡಿತ ಖಂಡಿತ. ಇನ್ನು ಮುಖ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಕರುಗಳ ಪೋಷಣೆ ಹಸು ಗರ್ಭಧರಿಸಿದಂಥ ಒಂದು ಹಂತದಿಂದಲೇ ಪ್ರಾರಂಭವಾಗುತ್ತೆ ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ನಾವು ಕರುಗಳ ಅಂದ ತಕ್ಷಣ ಕರುಗಳಿಂದ ಪ್ರಾರಂಭ ಮಾಡಲಿಕ್ಕಾಗಲ್ಲ ಒಂದು ನಿರ್ವಹಣೆಯನ್ನು, ಅದರ ತಾಯಿ ಗರ್ಭ ಧರಿಸಿದಾಗ ಅವಾಗಿಂದನೇ ಪ್ರಾರಂಭ ಆಗುತ್ತೆ. ಒಂದು ಹಸು ಗರ್ಭ ಧರಿಸಿದಾಗ ಅದನ್ನು 3 ಹಂತಗಳಲ್ಲಿ ಮಾಡಬಹುದು. ಒಂದು ಮೊದಲ 3 ತಿಂಗಳು, ನಂತರದ 3 ತಿಂಗಳು ಮತ್ತು ಕಡೆಯ 3 ತಿಂಗಳು. ಈ ಕಡೆಯ 3 ತಿಂಗಳಲ್ಲಿ ನಾವು ಉತ್ತಮ ಗಮನ ಕೊಟ್ಟಿದ್ದೆ ಆದಲ್ಲಿ ಆ ಸಮಯದಲ್ಲಿ ಆ ಕರು ಬೆಳವಣಿಗೆ ಆಗ್ತಾ ಇರುತ್ತೆ. ಆ ಕರು ಬೆಳವಣಿಗೆ ಮತ್ತು ಹಸುವಿನ ನಿರ್ವಹಣೆ ಎರಡಕ್ಕೂ ಸೇರಿ ನಾವು ಆಹಾರ ಕ್ರಮವನ್ನು ಅನುಸರಿಸುವುದು ಬಹುಮುಖ್ಯ. ಈ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ನಿರ್ವಹಣಾ ಆಹಾರ ಮತ್ತು ಜೊತೆಗೆ ದಾಣಿ ಮಿಶ್ರಣವನ್ನು ಕೊಡ್ತಾ ಇರಬೇಕಾಗತ್ತೆ. ಹಾಗೆಯೇ ಆ ಗರ್ಭದ ಅಂಶ, ಅದಕ್ಕಾಗಿ ಕರುವಿನ ಬೆಳವಣಿಗೆಗಾಗಿ ಒಂದು 2-3 kg ಹೆಚ್ಚು ದಾಣಿ ಮಿಶ್ರಣವನ್ನು ನಾವು ಕೊಡಬೇಕಾಗತ್ತೆ. ಈ ಸಮಯದಲ್ಲಿ ನಮಗೆ ಗೊತ್ತಿದ್ದಾಗೆ ಕಡೆ 2 ತಿಂಗಳು ನಾವು ಬರಡು ಅವಧಿ ಅಥವಾ ಡ್ರೈ ಪೀರಿಯಡ್ ಅಂತ ಸಹ ಅನುಸರಿಸ್ತೇವೆ. ಆ ಸಮಯದಲ್ಲಿ ಹಾಲು ಕರೆಯೋದನ್ನು ನಿಲ್ಲಿಸಿಬಿಟ್ಟು ಒಂದು ಆಹಾರ ಕ್ರಮವನ್ನು ಅನುಸರಿಸಿದ್ದಾರೆ, ಅದಕ್ಕೆ ಮುಂದೆ ಕರು ಹಾಕಿದಾಗ ಒಳ್ಳೆಯ ಕರು ಬರುತ್ತೆ ಮತ್ತು ಕರುವಿನ ಹಸುವಿನ ಹಾಲು ಸಹ ಉತ್ಪಾದನೆ ಚೆನ್ನಾಗಿರ್ತದೆ. ಮತ್ತು ಇದರಲ್ಲಿ ಒಂದು 30 liters ಅದಕ್ಕಿಂತ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಹಸುಗಳಿದ್ದರೆ ಅವುಗಳಿಗೆ ಕರು ಹಾಕೋದಕ್ಕೆ 15 ಮುಂಚೆ ಮತ್ತು 15 ನಂತರ ಒಂದು ಆಹಾರ ಕ್ರಮವನ್ನು ನಾವು ಬದಲಾವಣೆ ಮಾಡ್ಕೋಬಹುದಾಗುತ್ತೆ. ಒಂದು 15 ಮುಂಚೆ ಅಂದರೆ ಅದಕ್ಕೆ ನಾವು ಒಂದು ಒಳ್ಳೆಯ ಸಸಾರಜನಕ ಪ್ರೋಟೀನ್ ಅಂಶ ಇರತಕ್ಕಂಥ ದಾಣಿ ಮಿಶ್ರಣವನ್ನು ಕೊಟ್ಟು ಮತ್ತು ಹೆಚ್ಚು ಆಹಾರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಮತ್ತು ಒಂದು ಲವಣ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಈ ಒಂದು ಹೆಚ್ಚು ಚಾಲೆಂಜಿಂಗ್ ಫೀಡ್ ಅಂತ ಹೇಳ್ತೀವಿ, ಈ ಸಮಯದಲ್ಲಿ ಕೊಡೋದ್ರಿಂದ ಅದು ಕರು ಹಾಕಿದ ನಂತರ ಆಹಾರ ತಿನ್ನೋದು ಕಡಿಮೆ ಇರೋದ್ರಿಂದ ಈ ದೇಹದ ಬೆಳವಣಿಗೆಯಿಂದ ಹಾಲು ಉತ್ಪಾದನೆ ಒಂದು ಮೇಂಟೈನ್ ಆಗ್ತಾ ಹೋಗುತ್ತೆ, ನಿರ್ವಹಣೆ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಕಡೆ 15 ಆಹಾರವನ್ನು ಹೆಚ್ಚಿಸಬೇಕು ಮತ್ತು ಒಂದು ಲವಣ ಮಿಶ್ರಣವನ್ನು ಕೊಡಬೇಕಾಗತ್ತೆ. ನಂತರ ಕರು ಹಾಕಿದ 15 ಒಂದು ಜೀರ್ಣ ಆಗತಕ್ಕಂಥ ಒಳ್ಳೆಯ ದಾಣಿ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಆ ಸಮಯದಲ್ಲಿ ಸ್ವಲ್ಪ ಆಹಾರ ತಿನ್ನುವುದು ಕಡಿಮೆ ಇರೋದ್ರಿಂದ ಕರು ಹಾಕುವಂತ ಸಮಯದಲ್ಲಿ ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಂತ, ಕರು ಹಾಕ್ತಕ್ಕಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗತ್ತೆ, ಹಸುನ ಬೇರೆ ಹಸುಗಳಿಂದ ಪ್ರತ್ಯೇಕ ಮಾಡಿ ಒಂದು ಸ್ವಚ್ಛವಾದ ಕೊಠಡಿಯಲ್ಲಿ ಕಟ್ಟಬೇಕಾಗುತ್ತೆ ಒಂದು ವಾರ ಅಥವಾ 2 ವಾರದ ಮುಂಚೆ. ಮತ್ತು ಸ್ವಚ್ಛವಾದ ಹೇರಳವಾದ ನೀರು ಮತ್ತು ಹೆಚ್ಚು ಜೀರ್ಣವಾಗುವಂತಹ ಆಹಾರ ಮತ್ತು ಒಂದು ಅದಕ್ಕೆ ಮಲಗಂತಹ ಬೆಡ್ಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಬಹುದಾಗುತ್ತೆ. ಮತ್ತು ಕರುಗಳಿಗೆ ಪ್ರತ್ಯೇಕ ಕೊಠಡಿ ಸಹ ಮಾಡಬೇಕಾಗತ್ತೆ, ಒಂದು 3-4 meters 3x4 ಅಂತ ಹೇಳ್ತೀವಿ. ಸೊ ಆ ರೀತಿ ಕೊಠಡಿಗಳನ್ನು ಸಹ ಮಾಡಬೇಕಾಗತ್ತೆ, ಅಂದರೆ 3 meters ಉದ್ದ 4 meters ಆಗಲ್ಲ. ಹೌದು, ಈ ರೀತಿಯಾಗಿ. ಹೌದು. ನಂತರ ಇಲ್ಲಿ ಏನಾಗುತ್ತೆ, ನಾವು ಸ್ವಂತ ಹಸುವಿನಿಂದ ಹುಟ್ಟಿದಂಥ ಕರು ಇರ್ಬೋದು ಅಥವಾ ಕರುಗಳನ್ನು ಖರೀದಿ ಮಾಡತಕ್ಕಂಥದ್ದು ಇರ್ಬೋದು, ಎರಡಕ್ಕೂ ಸಹ ಇದು ಒಂದು ಕರುವಿನ ಮನೆ ಉಪಯೋಗ ಆಗುತ್ತೆ. ಮತ್ತು ಇಲ್ಲಿ ಸಾಮಾನ್ಯವಾಗಿ ನಾವು ಇಂಥ ಕರುಗಳಲ್ಲಿ ನಾವು ಮರಣ ಅಥವಾ ಮಾರ್ಟಾಲಿಟಿ ಅಂತ ಏನು ಹೇಳ್ತೀವಿ ಬರುತ್ತೆ, ಒಂದು 10-20% ಬರುತ್ತೆ. ಯಾಕೋಸ್ಕರ ಅಂದರೆ ಈಗ ಆಹಾರ ಮತ್ತು ನಿರ್ವಹಣೆಯಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಕರುಗಳ ಆರೋಗ್ಯ ನಿರ್ವಹಣೆ ಇಲ್ಲದಿರತಕ್ಕಂಥದ್ದು, ಜಂತುಗಳದ ಬಾಧೆ ಇರಬಹುದು, ಈ ಎಲ್ಲ ಕಾರಣಗಳಿಂದ ಸಾಮಾನ್ಯವಾಗಿ ಕರುಗಳ ಒಂದು ಮರಣ ಸಂಖ್ಯೆ ಸಹ ಹೆಚ್ಚಬಹುದು. ಪ್ರಾರಂಭದ 1 ಹಂತ ಬಹಳ ಸೂಕ್ಷ್ಮ ಅಂತೀರಿ. ಹೌದು, ಖಂಡಿತ. ನಾವು ಈ ಸಮಯದಲ್ಲಿ ನಾವು ಹೆಚ್ಚು ಆದ್ಯತೆ ಕೊಟ್ಟರೆ ಒಂದು ಕರುಗಳ ಮರಣವನ್ನು ತಪ್ಪಿಸಬಹುದು, ಆರೋಗ್ಯವನ್ನು ಹೆಚ್ಚಿಸಬಹುದು, ಮತ್ತು ಅವುಗಳ ಒಂದು ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಮತ್ತು ನಾವು ಏನು ಒಂದು ಆಧುನಿಕ ಹೈನು ಪದ್ಧತಿಯಲ್ಲಿ 12-14 ಕರು ಬೆಳೆದು ಬೆದೆಗೆ ಬರಬೇಕು ಅಂತೀವಿ, 2 ವರ್ಷಕ್ಕೊಂದು ಕರು ಹಾಕಬೇಕು ಅಂತೀವಿ, 14 ಕರು ಹಾಕಬೇಕು ಅಂತೀವಿ, ಮತ್ತು ಕರುಗಳ ನಡುವೆ ಒಂದು ಕರು ಹಾಕಿ ಇನ್ನೊಂದು ಕರುಗಳ ಹಾಕುವ ಅಂತರವನ್ನು ಕಡಿಮೆ ಮಾಡಬೇಕು ಅಂತೀವಿ, ಮತ್ತು ಕರು ಹಾಕಿದ ನಂತರ ಒಂದು 70-80 ಬೆದೆಗೆ ಬರಬೇಕು ಅಂತ ಏನಿದೆ, ಇವೆಲ್ಲವುಗಳ ಒಂದು ವೈಜ್ಞಾನಿಕ ಪದ್ಧತಿಗೆ ಕರುಗಳ ಪೋಷಣೆ ಹೆಂಗಿರುತ್ತೆ ಅದು ಮುಂದೆ ಅದು ಸಹಾಯ ಆಗುತ್ತೆ. 2 ವರ್ಷಕ್ಕೆ ಕರು ಹಾಕಿ 14 ಕರು ಹಾಕಬೇಕು, ಮತ್ತೆ ಕರುಗಳ ನಡುವೆ ಅಂತರ ಇರಬೇಕು. ಹಾಗೆ ಕರು ಹಾಕಿದ ನಂತರ ಅದೊಂದು 70-80 ದಿವಸದಲ್ಲಿ ಬೆದೆಗೆ ಬರಬೇಕು. ಇದು ಒಂದು ವೈಜ್ಞಾನಿಕ ಪದ್ಧತಿ. ಇದೆಲ್ಲ ಬರಬೇಕು ಅಂದರೆ ನಾವು ಪೋಷಣೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ, ಕರುಗಳ ಆಹಾರ ಮತ್ತು ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡಬೇಕಾಗತ್ತದೆ. ಇದನ್ನೆಲ್ಲ ಮಾಡಿದ್ದೇ ಆದರೆ ಒಂದು ಕರುವಿನಿಂದ ಹಿಡಿದು ಹಸು ಗರ್ಭಧರಿಸಿದಾಗ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದ್ದೇ ಆದರೆ ಇದು ಸಾಧ್ಯ ಆಗುತ್ತೆ. ಯಾಕೆಂತಂದರೆ ನಾವು ಕರುಗಳಲ್ಲಿ ಇರತಕ್ಕಂಥ ಆಹಾರ ಕ್ರಮ, ಅದರಲ್ಲಿರ್ತಕ್ಕಂಥ ನಾವು ಒಂದು ಜೀನ್ ಅಂಶ ಏನಂತೀವಿ, ಅದು ಸಹ ಒಂದು ಉತ್ತಮವಾಗಿ ಮುಂದೆ ಅದು ಅದು ತಾಯಿಯಾಗುವಾಗ ಮತ್ತು ಅದು ಅದರಲ್ಲಿಂದ ಬರ್ತಕ್ಕಂಥ ಕರುಗಳು ಬೆಳೆದು ದೊಡ್ಡದಾಗಿ ಅದು ಕರುಗಳು ಹಾಕುವಾಗ ಎಲ್ಲದಕ್ಕೂ ಸಹ ಈ ಒಂದು ಆಹಾರ ಕ್ರಮ ಖಂಡಿತ ಅನುಕೂಲ ಮಾಡುತ್ತೆ. ಅಂದರೆ ಈಗ ಹಸು ಕರು ಹಾಕಿದ ತಕ್ಷಣ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತೀರಿ? ಕರು ಹಾಕಿದ ತಕ್ಷಣ ಮುಖ್ಯವಾಗಿ ನಾವು ಕರುವಿನ ಬಾಯಿ ಮೂಗು ಮತ್ತು ಮುಖವನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಮತ್ತು ಕರುವನ್ನು ಹಸುವಿನ ಬಳಿ ತಗೊಂಡೋಗಿ ಅದು ಲಿಕ್ ಮಾಡಲಿಕ್ಕೆ ನೆಕ್ಕಲಿಕ್ಕೆ ಬಿಟ್ಟರೆ ಅದು ಸಹ ನೆಕ್ತದೆ. ಅಂದರೆ ಅದರ ಜೊತೆ ಒಂದು ಬಾಂಧವ್ಯ ಬೆಳೆಯುತ್ತೆ ಅಂತೀರಿ? ಹೌದು, ಹಸು ಮತ್ತು ಕರುವಿನ ನಡುವೆ ಜೊತೆಗೆ ಸ್ವಚ್ಛ ಸಹ ಆಗುತ್ತೆ, ಅದು ಮೂಗಲ್ಲಿ ಉಸಿರಾಟಕ್ಕೆ ಸಹ ಅನುಕೂಲ ಆಗುತ್ತೆ. ಮತ್ತು ಒಂದು ಒಣ ಟವಲ್ನಿಂದ ಸಹ ನಾವು ಕ್ಲೀನ್ ಮಾಡಬಹುದು, ಒರೆಸ್ಬೋದು. ಮತ್ತೆ ಅಕಸ್ಮಾತ್ ಕೆಲವೊಂದು ವೀಕ್ ಇರ್ತಕ್ಕಂಥ ಕರುಗಳು ಚಲನೆ ಮಾಡೋದಿಲ್ಲ, ಅಂಥ ಸಮಯದಲ್ಲಿ ಅವಕ್ಕೆ ಕೂಡಲೇ ಒಂದು ಕೃತಕ ಉಸಿರಾಟವನ್ನು ಕೊಡಬೇಕಾಗ್ಬೋದು. ಮತ್ತು ಹೊಕ್ಕಳು ಬಳ್ಳಿ ಕೆಲವು ಸರಿ ಏನಾಗುತ್ತೆ, ಹೊಕ್ಕಳು ಬಳ್ಳಿ ಅದು ತಾನಾಗೆ ಸೆಪ್ರೇಟ್ ಆಗುತ್ತೆ. ಆಗದೇ ಇದ್ದಂಥ ಸಮಯದಲ್ಲಿ ಅದನ್ನು ಒಂದು ಸ್ವಚ್ಛವಾದ ಕತ್ತರಿಯಿಂದ ಕತ್ತರಿಸಿ ಅದಕ್ಕೆ ಟಿಂಕ್ಚರ್ ಅಯೋಡಿನನ್ನು ಹಚ್ಚಬೇಕಾಗತ್ತೆ. ಅನಂತರ ಕರು ಹುಟ್ಟಿದ ಸಮಯದಲ್ಲಿ ಹಸುವಿನ ಕೆಚ್ಚಲು ಮತ್ತು ಹಿಂಭಾಗವನ್ನು ಉಗುರು ಬೆಚ್ಚ ನೀರಿಂದ ತೊಳೆದು ಒಂದು ಪೊಟ್ಯಾಷಿಯಂ ಪರಮಾಂಗನೇಟ್ ಅಂತ ಒಂದು ಸೊಲ್ಯೂಷನ್ ಸಿಗುತ್ತೆ, ಅದರಲ್ಲಿ ಸ್ವಚ್ಛಗೊಳಿಸಬೇಕಾಗತ್ತೆ. ಮತ್ತು ಆ ಕೆಚ್ಚಲು ಭಾರ ಇರೋದ್ರಿಂದ ಅದನ್ನ ಇಳಿಸಲಿಕ್ಕೆ ಕೂಡಲೇ ಹಾಲು ಕರೆಯೋದು ಸಹ ಒಳ್ಳೆಯದು. ಅನಂತರ ಕರು ಹಾಕಿದ 30 ನಿಮಿಷ ಅಥವಾ 2 ಗಂಟೆ ಒಳಗೆ ತಾಯಿಯ ಗಿಣ್ಣ ಹಾಲನ್ನು ಕರುವಿಗೆ ಕುಡಿಸ್ಬೇಕಾಗತ್ತೆ. ಮತ್ತು ಕರು ನಿತ್ರಾಣ ಆಗಿದ್ದರೆ ಹಸು ಹತ್ರ ಹೋಗ್ತಾ ಇಲ್ಲ, ಅದು ಹಾಲು ಕುಡಿಯೋಕೆ ಬರ್ತಾ ಇಲ್ಲ ಅಂದರೆ ನಾವೇ ಅದನ್ನು ಹಸು ಕೆಚ್ಚಲ ಹತ್ರ ತಗೊಂಡೋಗಿ ಆ ಕೆಚ್ಚಲಿನಿಂದ ಸ್ವಲ್ಪ ಹಾಲನ್ನು ಹಿಂಡಿ ಒಂದು ಬೆರಳನ್ನು ಕರುವಿನ ಬಾಯಿಗಿಟ್ಟು ನಾವು ಅದಕ್ಕೆ ಪ್ರಚೋದನೆ ಅಥವಾ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಹೌದು, ಹಾಲಿನ ರುಚಿ ತೋರಿಸಬೇಕಾಗತ್ತೆ. ಹೌದು, ಆಗ ಹಾಲು ಕುಡಿಯೋದಕ್ಕೆ ಅದು ಅಭ್ಯಾಸ ಮಾಡ್ಕೊಳ್ತದೆ. ಈಗ ಸಾಧಾರಣವಾಗಿ ನಮ್ಮಲ್ಲಿ ಇರುವಂತಹ ಒಂದು ಪಾರಂಪರಿಕ ಪದ್ಧತಿ ಅಂದರೆ ಈ ಕರುಗಳನ್ನು ಹಸುವಿನ ಒಂದು ಕೆಚ್ಚಲಿಗೆ ಬಿಟ್ಟು ಪ್ರತಿದಿನ ನಾವು ಹಾಲನ್ನು ಕರ್ಕೊಂಡು ಆನಂತರ ಕರುವಿಗೆ ಬಿಡ್ತಾ ಇರ್ತೀವಿ. ಅದೇ ರೀತಿ ಈಗ ಆಧುನಿಕವಾಗಿ ಕರುಗಳನ್ನು ಪ್ರತ್ಯೇಕಿಸಿ ಸಾಕಾಣಿಕೆ ಮಾಡುವಂಥ ವಿಧಾನ ಕೂಡ ಇದೆ. ಈಗ ಈ ಒಂದು ಪ್ರತ್ಯೇಕಿಸಿ ಸಾಕಾಣಿಕೆ ಮಾಡುವಂಥ ವಿಧಾನದ ಉತ್ತಮವಾದ ಅಂಶಗಳು ಏನೇನು ಅಂತೀರಿ? ಹೌದು, ಎರಡು ವಿಧ ಅಂದರೆ ಹಸುವಿನ ಜೊತೆನೆ ಕರು ಸಾಕುವಂಥದ್ದು, ಪ್ರತ್ಯೇಕಿಸಿ ಸಾಕುವಂಥದ್ದು. ಬಟ್ ಇತ್ತೀಚೆಗೆ ನಾವು ಈ ಪ್ರತ್ಯೇಕಿಸಿನೇ ಸಾಕ್ತಾ ಇರೋದು. ಇದರಲ್ಲಿ ಪ್ರತ್ಯೇಕಿಸೋದನ್ನು ಸಹ ಹುಟ್ಟಿದ ತಕ್ಷಣ ಸಹ ಪ್ರತ್ಯೇಕಿಸಬಹುದು ಅಥವಾ 2-3 ದಿನಗಳ ನಂತರ ಪ್ರತ್ಯೇಕಿಸಬಹುದು. ಹುಟ್ಟಿದ ತಕ್ಷಣ ಪ್ರತ್ಯೇಕಿಸೋದಾದರೆ ಅದಕ್ಕೆ ನಾವು ಮೊದಲ ದಿವಸದಿಂದ 3 ದಿವಸವರೆಗೆ ಗಿಣ್ಣ ಹಾಲನ್ನು ನಾವು ಕುಡಿಸ್ಲೇಬೇಕಾಗತ್ತೆ. ಇದರ ಉಪಯೋಗ ಏನಪ್ಪ ಅಂತಂದರೆ, ಯಾಕೆ ನಾವು ಪ್ರತ್ಯೇಕ ಮಾಡ್ತೀವಿ ಅಂತಂದರೆ, ಕರು ಇರಲಿ ಬಿಡಲಿ ಅದು ಹಾಲು ಕೊಡೋದನ್ನು ಮುಂದುವರಿಸುತ್ತೆ. ಮತ್ತು ಕರುವನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಯಾಕೆಂದರೆ ಕರು ಇಲ್ಲ ಅಂತೇಳಿ ಹಸು ಹಾಲು ಕೊಡೋದನ್ನು ಕಡಿಮೆ ಮಾಡೋದಿಲ್ಲ. ಮತ್ತು ಹಸು ಇಲ್ಲದೇ ಇದ್ದರೂ ಸಹ ಕರು ಸಾಕಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಪ್ರತ್ಯೇಕಿಸಿ ತೂಕ ಇಡೋದ್ರಿಂದ ನಾವು ಕರುವಿನ ತೂಕ ಅದರ ಬೆಳವಣಿಗೆ ನೋಡಿಕೊಂಡು ಆಹಾರ ಕ್ರಮವನ್ನು ಮಾಡ್ಬೋದು. ಮತ್ತು ಹಸುವಿನ ಹಾಲಿನ ಉತ್ಪಾದನೆ ಎಷ್ಟಿದೆ ಅಂತೇಳಿ ನಮಗೆ ಒಂದು ಲೆಕ್ಕ ಸಹ ಸಿಗುತ್ತೆ. ಮತ್ತೆ ಒಂದು ಒಂದು ಸ್ವಚ್ಛ ಸಹ ಇರುತ್ತೆ, ಕೆಚ್ಚಲಿಗೆ ನೋವಾಗೋದಾಗಲಿ ಕೆಚ್ಚಲಿನ ಗಾಯ ಆಗೋದಾಗಲಿ ಅದು ಸಹ ತಪ್ಪುತ್ತೆ. ಸೊ ಎಲ್ಲ ಅನುಕೂಲ ಇರೋದ್ರಿಂದ ನಾವು ಒಂದು ತಾಯಿಯಿಂದ ಪ್ರತ್ಯೇಕಿಸಿ ಅದಕ್ಕೆ ಬೇಕಾದಂತ ಅಗತ್ಯಕ್ಕೆ ತಕ್ಕಂತ ಹಾಲನ್ನ ಕುಡಿಸಬಹುದು. ದೇಹ ತೂಕಕ್ಕೆ ಅನುಗುಣವಾಗಿ ನಾವು ಹಾಲನ್ನ ಕೊಡೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಮುಖ್ಯವಾಗಿ ಈ ಕರುಗಳ ಒಂದು ಆಹಾರದ ನಿರ್ವಹಣೆಯನ್ನ ನಾವು ಹಂತ ಹಂತವಾಗಿ ಹೇಗೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತೀರಿ? ಈಗ ಕರು ಹುಟ್ಟಿದ ತಕ್ಷಣ ಏನಾಗುತ್ತೆ, ಅದು ಬಾಡಿ ತೂಕ ದೇಹದ ತೂಕ ತಾಯಿಯ ತೂಕದಿಂದ 6.5-7 ಅಂತ ಹೇಳ್ತೀವಿ, ಅಂದರೆ 25-30 ಕೆಜಿ ಇರುತ್ತೆ ಕರು. ಸೊ ಆ ಲೆಕ್ಕದಲ್ಲಿ ನಾವು 10% ಅಥವಾ 1/10 ಹೇಳ್ತೀವಿ ಅಷ್ಟು ಹಾಲನ್ನು ನಾವು ಕೊಡಬೇಕು. ಅದು ಮೊದಲ ಹಾಲು ಗಿಣ್ಣ ಹಾಲು. ಸೊ ಆ ಹಾಲನ್ನು ನಾವು ಕೊಡೋದು ಬಹುಮುಖ್ಯ. ಅದನ್ನು ನಾವು 30 ನಿಮಿಷದೊಳಗೆ ಕೊಡೋದು ಸೂಕ್ತ ಅಥವಾ 2 ಗಂಟೆಯೊಳಗೆ ಖಂಡಿತ ಕೊಡಲೇಬೇಕಾಗುತ್ತದೆ. ಸೊ ಅದು ಕೊಡೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ಹೇಳುವಾಗಿರುತ್ತೆ, ಜೀವಸತ್ವ ಇರುತ್ತೆ, ಖನಿಜಾಂಶ ಇರುತ್ತೆ, ಮತ್ತು ಬಹುಮುಖ್ಯವಾಗಿ ರೋಗ ನಿರೋಧಕ ಪೋಷಕಾಂಶ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕರು ಹಾಕಿದ ಒಂದು 2 ಗಂಟೆ ಒಳಗಡೆ ನಾವು ಈ ಹಾಲನ್ನು, ಈ ಗಿಣ್ಣ ಹಾಲನ್ನು ಪ್ರತ್ಯೇಕಿಸಿರಲಿ ಅಥವಾ ತಾಯಿ ಜೊತೆ ಇರಲಿ ಕುಡಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಸೊ ಇದರಿಂದ ಏನಾಗುತ್ತೆ, ಕರುಗಳು ನೆಗಡಿಯಾಗಲಿ ಭೇದಿಯಾಗಲಿ ಜ್ವರ ಆಗಲಿ ಮತ್ತಿತರ ಕಾಯಿಲೆಗಳಿಂದ ಬರೋದು ಸಹ ತಪ್ಪುತ್ತೆ. ಸೊ ಆ ನಂತರ ಅದರ ಜೊತೆಯಲ್ಲಿ ನಾವೇನಾದರೂ ಅಕಸ್ಮಾತ್ ಗಿಣ್ಣ ಹಾಲು ಲಭ್ಯ ಇಲ್ಲ ಆ ಹಸುದು ಅಂತಂತಂದರೆ ಬೇರೆ ಹಸುವಿನ ಗಿಣ್ಣ ಹಾಲನ್ನು ಉಪಯೋಗಿಸ್ಬೋದು ಅಥವಾ ಕೃತಕವಾಗಿ ತಯಾರಿಸತಕ್ಕಂಥ ಗಿಣ್ಣ ಹಾಲನ್ನು ಸಹ ಉಪಯೋಗಿಸ್ಕೋಬೋದು. ಅಂದರೆ ಕೃತಕ ವಿಧಾನದಿಂದನೂ ಕೂಡ ನಾವು ಗಿಣ್ಣ ಹಾಲನ್ನು ತಯಾರಿಸ್ಕೋಬೋದು ಅಂತೀರಿ? ಹೌದು ಹೌದು. ಹೇಗೆ ಅಂತೀರಿ ಅದು ಕ್ರಮ? ಹೇಗೆ, ಏನೇನು ಬೆರೆಸ್ಕೋಬೇಕಾಗುತ್ತೆ? ಅದಕ್ಕೆ ನೀರು, ಮೊಟ್ಟೆ, ಹರಳೆಣ್ಣೆಯನ್ನು ಸ್ವಲ್ಪ ಹಾಕಬೇಕಾಗತ್ತೆ, ಮತ್ತೆ ವಿಟಮಿನ್ ಎ ಮತ್ತೆ ಹಸುವಿನ ಹಾಲು, ಇದನ್ನೆಲ್ಲ ನಾವು ಮಿಶ್ರ ಮಾಡಬೇಕು. ಹೌದು. ಪ್ರಮಾಣ ಅಂತಂದ್ರೆ ಒಂದು ಹಸುವಿನ ಹಾಲು ಒಂದು 525 ml ತಗೊಂಡ್ರೆ ಅದಕ್ಕೆ ನೀರನ್ನ ಒಂದು 275 ml ಹಾಕೊಂಡು ಒಂದು ಮೊಟ್ಟೆ ಹಾಕಿ ಒಂದು 3 ml ಹರಳೆಣ್ಣೆನ ಹಾಕ್ಬೋದು, ಮತ್ತೆ ಅದಕ್ಕೆ 10,000 units ಅಂತೇಳಿ ವಿಟಮಿನ್ ಎ ಅನ್ನ ಆಡ್ ಮಾಡ್ಕೋಬಹುದು. ಒಂದು ಜೀವಸತ್ವವನ್ನು ಕೂಡ ನಾವು ಸೇರಿಸಬೇಕಾಗತ್ತೆ. ಹೌದು, ವಿಟಮಿನ್ ಎ ಜೀವಸತ್ವವನ್ನ. ಹೌದು. ಇದನ್ನ ಚೆನ್ನಾಗಿ ಮಿಶ್ರ ಮಾಡಬೇಕಾಗತ್ತೆ. ಹೌದು. ಮಿಶ್ರ ಮಾಡಿ ಕರುವಿನ ತೂಕವನ್ನು ನೋಡಿ ಅದರ 1/10 ಅಂದ್ರೆ 30 kg ಇದ್ರೆ 3 kg ಒಂದು 2 ಹಂತದಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಥವಾ 3 ಹಂತದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಕುಡಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದು ಮುಖ್ಯವಾಗಿ ಗಿಣದಾಲು ಲಭ್ಯ ಆಗದೆ ಇದ್ದಾಗ. ಹೌದು. ಆದ್ರೆ ಗಿಣದಾಲು ಕೊಡೋದ್ರಿಂದ ಸಾಕಷ್ಟು ಅನುಕೂಲಗಳಾಗಿದ್ದಾವೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಇವೆಲ್ಲ ಬರುತ್ತೆ ಅಂತೀರಿ? ಹೌದು. ಯಾಕೆಂದ್ರೆ ಆ ಹಾಲು ಇರೋದು ಕರುವಿಗೆ, ನಾವು ಗಿಣ್ಣದ ಹಾಲು ಇರೋದು ಕರುಗೋಸ್ಕರ. ಸೊ ಅದನ್ನ ನಾವು ಆದಷ್ಟು 2 ಗಂಟೆ ಒಳಗೆ ಯಾರಿಗೋ ಒಂದು ಒಬ್ಬ ನೌಕರನಿಗೆ ನಾವು ನಂಬಿ ಬಿಡೋದಾಗ್ಲಿ ಅಥವಾ ನಾವು ಕೆಲಸ ಇದೆ ಅಂತ ಬಿಡೋದಾಗ್ಲಿ ಮಾಡಬಾರ್ದು. ಸೊ ಅದನ್ನ ಕೂಡಲೇ ಕೊಡಿಸ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಇನ್ನು ಮೊದಲ 3 ತಿಂಗಳವರೆಗೆ ಈ ಕರುಗಳಿಗೆ ಹೇಗೆ ಆಹಾರವನ್ನು ಕೊಡಬೇಕಾಗತ್ತೆ? ಈಗಾಗಲೇ ತಿಳಿಸಿದಾಗೆ ಮೊದಲ 3 ದಿವಸದ್ದು ನಾವು ಗಿಣ್ಣ ಹಾಲು, ಅದು ದೇಹದ 1/10 ತೂಕವನ್ನು 3 ವಿಭಾಗ ಮಾಡಿ ಕೊಡ್ತೇವೆ. ನಂತರ 4 ದಿವಸದಿಂದ 15 ದಿವಸದವರೆಗೆ ಈ ಹಾಲು, ತಾಯಿಯ ಹಾಲು, ಹಸುವಿನ ಹಾಲು 1/10 ಭಾಗ, ಕರು 30 kg ಇದ್ರೆ 3 kg ಹಾಲು, ಆಗ ಸಹ 3 ಹಂತದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಾಗೆ. ನಂತರ 15 ದಿವಸದಿಂದ 21 ದಿವಸದವರೆಗೆ ಈ ಹಾಲನ್ನ ಜೊತೆಗೆ ಸ್ವಲ್ಪ ಕಾಫ್ ಸ್ಟಾರ್ಟರ್ ಅಂತ ಹೇಳ್ತೀವಿ, ಕರುವಿನ ಪ್ರಾರಂಭಿಕ ಆಹಾರವನ್ನು ಸಹ ಪ್ರಾರಂಭ ಮಾಡಬಹುದು. ಮತ್ತೆ ಹುಲ್ಲು, ಗರಿಕೆ ಹುಲ್ಲು, ರೋಡ್ಸ್ ಹುಲ್ಲು, ಆ ತರದನ್ನ ಜೀರ್ಣ ಆಗಂತ ಹುಲ್ಲನ್ನ ಪ್ರಾರಂಭ ಮಾಡಬಹುದು. ತದನಂತರ 22ರಿಂದ 35ನೇ ದಿನದವರೆಗೆ 1 ತಿಂಗಳು ಕಳೆಯುವವರೆಗೆ ನಾವು ಹಾಲಿನ ಪ್ರಮಾಣವನ್ನ 5% ಕಡಿಮೆ ಮಾಡಿ ಒಂದು ಕರುವಿನ ಪ್ರಾರಂಭಿಕ ಆಹಾರ ಮತ್ತು ಗರಿಕೆ ಹುಲ್ಲನ್ನು ತಿನ್ನುವಷ್ಟು ಕೊಡಬಹುದು. ನಂತರ 35-36 ದಿನದಿಂದ 2 ತಿಂಗಳವರೆಗೆ ಮತ್ತಷ್ಟು ಹಾಲನ್ನು ಕಡಿಮೆ ಮಾಡಿ ಪ್ರಾರಂಭಿಕ ಆಹಾರವನ್ನು ಒಂದು 250 ಗ್ರಾಂನಷ್ಟು ಕೊಟ್ಟು ಮತ್ತೆ ಈ ಒಂದು ಗರಿಕೆ ಹುಲ್ಲನ್ನು ತಿನ್ನುವಷ್ಟು ಕೊಡಬಹುದು. ನಂತರ 3 ತಿಂಗಳ ಹಂತದಲ್ಲಿ ಹಾಲನ್ನ ಪ್ರಮಾಣವನ್ನು 1 ಲೀಟರ್ನಷ್ಟು ಕೊಟ್ಟು ಈ ಒಂದು ಪ್ರಾರಂಭಿಕ ಆಹಾರವನ್ನು 500 ಗ್ರಾಂನಷ್ಟು ಕೊಡಬಹುದು ಮತ್ತು ಒಣ ಹುಲ್ಲು ಅಥವಾ ಗರಿಕೆ ಹುಲ್ಲನ್ನು ಅದು ತಿನ್ನುವಷ್ಟು ಕೊಡಬೇಕಾಗತ್ತೆ. ಅದು 3 ತಿಂಗಳು ಆಗುವಾಗ ಅದರ ತೂಕ ಒಂದು 75 kg ಬಂದಿರ್ತದೆ. ಆ ಸಂದರ್ಭದಲ್ಲಿ ನಾವು ಹಾಲನ್ನು ನಿಲ್ಲಿಸಬಹುದು. ಅಟ್ಲೀಸ್ಟ್ 3 ತಿಂಗಳು ಅದಕ್ಕೆ ಪ್ರತ್ಯೇಕಿಸಿದ್ರು ಸಹ ಒಂದು ಕಡೆಯಲ್ಲಿ 1 ಲೀಟರ್ ಹಾಲು ಮತ್ತು ಒಂದು 500-750 ಗ್ರಾಂ ಪ್ರಾಥಮಿಕ ಆಹಾರ ಮತ್ತು ತಿನ್ನುವಷ್ಟು ಒಣಹುಲ್ಲನ್ನು ಕೊಡಬಹುದಾಗತ್ತೆ. ಈ ರೀತಿ ಮಾಡಿದ್ದೇ ಆದರೆ ಅದರ ಒಂದು ತೂಕ ಮತ್ತು ಎಲ್ಲದಕ್ಕೂ ಅನುಕೂಲ ಆಗತ್ತೆ. ಇಲ್ಲಿ ಹೇಳಿದಾಗೆ ಹಾಲು ಲಭ್ಯವಿಲ್ಲದೆ ಇದ್ರೆ, ಒಂದು ಗಿಣ್ಣ ಹಾಲು ಲಭ್ಯ ಇಲ್ಲದೆ ಇದ್ರೆ ಗಿಣ್ಣ ಹಾಲು ಹೇಗೆ ಮಾಡಬಹುದು ಅಂತ ಹೇಳಿದೆ. ಹಾಗೇನೆ ತಾಯಿಯ ಹಾಲು ಸಹ ಲಭ್ಯ ಇಲ್ಲದೆ ಇದ್ರೆ ಅಥವಾ ತಾಯಿಯ ಹಾಲನ್ನು ನಾವು ಮಾರಾಟ ಮಾಡಬಹುದು ಅನ್ನೋದಾದ್ರೆ ನಾವು ಅದಕ್ಕೆ ಬದಲಾಗಿ ಬದಲಿ ಹಾಲನ್ನು ಸಹ ಪುಡಿಗಳಿಂದ ಮಾಡ್ಕೊಳ್ಬಹುದು, ಅದು ಸಹ ಇದೆ. ಅಥವಾ ಅದು ನಾವೇ ಸಹ ಒಂದು ಪ್ರಿಪೇರ್ ಮಾಡಿಕೊಂಡು ಕರುಗಳಿಗೆ ಕೊಡಬಹುದಾಗುತ್ತೆ. ನಂತರ ಈ ಒಂದು ಪ್ರಾರಂಭಿಕ ಕರು ಆಹಾರ ಅಂತ ಹೇಳಿದೆ ನಾನು. ಪ್ರಾರಂಭಿಕ ಕರು ಆಹಾರ ಮತ್ತು ಹಸುಗಳ ಆಹಾರ ದಾಣಿ ಮಿಶ್ರಣ ಅಂತಾನೆ ಹೇಳ್ಬೋದು. ಆದ್ರೆ ಈ ಪ್ರಾರಂಭಿಕ ಕರುಗಳ ಆಹಾರ ಉತ್ತಮ ಜೀರ್ಣಶಕ್ತಿಯಿಂದ ಇದ್ದು ಅದರಲ್ಲಿ ಸಸಾರಜನಕ ಅಂಶ ಹೆಚ್ಚಿರುತ್ತದೆ, 23-26% ಅಂತ ಹೇಳ್ತೀವಿ. ಸೊ ಈ ರೀತಿ ಇರತಕ್ಕಂಥ ಆಹಾರದಲ್ಲಿ ಒಂದು ಧಾನ್ಯಗಳು, ಮೇಯ್ ಜವ್ವಾರು ಮತ್ತು ಕೇಕು ಮತ್ತೆ ಆಯಿಲ್ ಕೇಕ್ಸ್ ಅಂತ ಹೇಳ್ತೀವಿ, ಮತ್ತೆ ಪ್ರಾಣಿಜನ್ಯ ಸಸಾರಜನಕ ಇವೆಲ್ಲವನ್ನು ಮಿಶ್ರ ಮಾಡಿ ಅದರಲ್ಲಿ ಈ ಒಂದು ಪ್ರೋಟೀನ್ ಅಂಶವನ್ನು 23-26% ಅಂತ ಏನು ಹೇಳ್ತೀವಿ ಅಷ್ಟು ಬರೋಂಗ್ ಮಾಡಿ ಹೆಚ್ಚು ಜೀರ್ಣಶಕ್ತಿ ಇರೋವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಈ ಪ್ರಾರಂಭಿಕ ಆಹಾರವನ್ನು ಕನಿಷ್ಠ ಕರುಗಳು ಒಂದು 8-10 ತಿಂಗಳಾಗೋವರೆಗೂ ಸಹ ನಾವು ಕೊಡಲೇಬೇಕಾಗುತ್ತೆ. ಹೌದು. ಇನ್ನು 3-6 ತಿಂಗಳ ಹಂತದಲ್ಲಿ ಹೇಗೆ ನೋಡ್ಕೋಬೇಕಾಗತ್ತೆ ಅಂತೇಳಿ? ಕರು 3 ತಿಂಗಳು ಆದ ನಂತರ ನಾವೇನು ಮಾಡ್ಬೋದು, ಹಾಲನ್ನು ನಿಲ್ಲಿಸಿ ಒಂದು ಟೈಪ್ 1 ಕಾನ್ಸಂಟ್ರೇಟ್, ಒಳ್ಳೆ ಕ್ವಾಲಿಟಿ, ಒಳ್ಳೆ ಗುಣಮಟ್ಟದ ಒಂದು ಗಾಣಿ ಮಿಶ್ರಣವನ್ನು ಒಂದು 750 ಗ್ರಾಂ ಕೊಟ್ಕೊಂಡ್ರೆ, ಉದಾಹರಣೆಗೆ ಒಂದು 30-35 kg ಇರೋಂಥ ಆದರೆ, ನಂತರ ಹಸಿರು ಹುಲ್ಲನ್ನು 1-2-3 kg ಕೊಡ್ಬೋದು ಮತ್ತು ಒಣಮೇವನ್ನು ತಿನ್ನುವಷ್ಟು ಕೊಡ್ಬೋದು. 5ನೇ ತಿಂಗಳಲ್ಲಿ ಈ ಒಂದು ಅಣಿ ಮಿಶ್ರಣವನ್ನು 1 ಕೆಜಿಗೆ ಹೆಚ್ಚಿಸಬೇಕಾಗತ್ತೆ, ಮತ್ತೆ ಹಸಿರು ಮೇವನ್ನು 4 ಕೆಜಿ ಕೊಡಬೇಕಾಗತ್ತೆ. ಹಾಗೆಯೇ 6ನೇ ತಿಂಗಳಲ್ಲಿ 1.5 ಕೆಜಿಯಷ್ಟು ದಾಣಿ ಮಿಶ್ರಣ ಮತ್ತು 5-6 ಕೆಜಿಯಷ್ಟು ಹಸಿರು ಮೇವು ಮತ್ತು ಒಣಮೇವನ್ನು ಕೊಡಬಹುದಾಗತ್ತೆ. ಸೊ ಈ ಹಸಿರು ಮೇವನ್ನು ನಾವು 3-4 ಗಂಟೆ ಒಣಗಿಸಿ ಸಹ ಕೊಡಬಹುದು. ಆಗ ಅದರ ಒಂದು ಸೇವನೆ ಅಥವಾ ತಿನ್ನೋದು ಹೆಚ್ಚಾಗತ್ತೆ. ಅಂದ್ರೆ ಆಮೇಲೆ ನಾವು ಹೇಗೆ ಮಾಡ್ಕೋಬೇಕಾಗತ್ತೆ 7ನೇ ತಿಂಗಳಿಂದ? 7ನೇ ತಿಂಗಳಿಂದ ನಾವು ಇಲ್ಲಿ ಪ್ರತಿ ಸರಿ ನಾವು ಏನ್ ಮಾಡಬೇಕು, 400-500 ಗ್ರಾಂ ಅದು ಬೆಳವಣಿಗೆಯನ್ನು ನಾವು ನಿರೀಕ್ಷಿಸಿ ಅಷ್ಟು ಬೆಳೆಯೋ ತರ ನಾವು ಆಹಾರವನ್ನು ಕೊಡಬೇಕಾಗತ್ತೆ. ಸೊ ಆಗಿರುವಾಗ ದಾಣಿ ಮಿಶ್ರಣವನ್ನು 1-2 ಕೆಜಿ ಕೊಡಬಹುದು ಪ್ರತಿದಿನಕ್ಕೆ, ಮತ್ತು ಹಸಿರು ಮೇವನ್ನು 15-20 ಕೆಜಿ ಕೊಡ್ಬೋದು 7ನೇ ತಿಂಗಳಿಂದ. ಅಥವಾ ನಮ್ಮಲ್ಲಿ ಹಸಿರು ಮೇವು ಇಲ್ಲ ಅಂತಂದರೆ ರಾಗಿ ಹುಲ್ಲು, ಒಣ ಭತ್ತದ ಹುಲ್ಲನ್ನು ಕೊಟ್ಟು ದಾಣಿ ಮಿಶ್ರಣವನ್ನು ಹೆಚ್ಚಿಗೆ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಪಡ್ಡೆ ತೂಕ ನಮ್ಮ 175-200 ಕೆಜಿ ಅದು ಬೆದೆಗೆ ಬರುವಂಥ ಸಮಯದಲ್ಲಿ ಅಂತ ಏನೇ ನಿರೀಕ್ಷಣೆ ಮಾಡ್ತೀವಿ ಅದು ಬರಲಿಕ್ಕೆ ಸಹಾಯ ಆಗುತ್ತೆ. ಉದಾಹರಣೆಗೆ 150 ಕೆಜಿ ಪಡ್ಡೆ ಇದೆ ಅಂತಂದರೆ ಅದು 500 ಗ್ರಾಂ ನಮಗೆ ಬೆಳಿಬೇಕು ಅನ್ನೋದಾದರೆ ನಾವೊಂದು ಹೈಬ್ರಿಡ್ ನೇಪಿಯರ್ ಹಸಿರು ಮೇವು ಅನ್ನೋದನ್ನ 10-15 ಕೆಜಿ ಕೊಡಬೇಕಾಗತ್ತೆ, ಮತ್ತು ದಾಣಿ ಮಿಶ್ರಣವನ್ನು 2 ಕೆಜಿ ಕೊಡಬೇಕಾಗತ್ತೆ. ಸೊ ಈಗ ಮಾಡೋದ್ರೆ ಯಾವ ಒಂದು ಹಂತದಲ್ಲಿ ಅದನ್ನ ನಾವು ಪಡ್ಡೆ ಅಥವಾ ಮಣಕ ಅನ್ಬೋದು ಅಂತೇಳಿ ಕರುವನ್ನ ಒಂದು 6 ತಿಂಗಳ ನಂತರ ನಾವು ಹೇಳ್ಬೋದು, ಕರು ಹಾಕೋವರೆಗೂ ನಾವು ಪಡ್ಡೆ ಅಂತ ಹೇಳ್ಬೋದು. ಸೊ ಕರುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಈ ಪಡ್ಡೆಗಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಬೇಗ ದೇಹ ತೂಕವನ್ನು ಹೊಂದಬೇಕಾಗತ್ತೆ. ಹೌದು, ಹೊಂದಿದ್ರೆ ಬೇಗ ಅವು ಗರ್ಭ ಕಟ್ತವೆ. ಹೌದು, ಸೊ ಗರ್ಭ ಕಟ್ಟುವಂಥದ್ದು ವಯಸ್ಸು ಪ್ಲಸ್ ಅದರ ತೂಕ ಎರಡೂ ಸಹ ಮುಖ್ಯ ಆಗಿರುತ್ತೆ. ಕರು ಒಳ್ಳೆ ಕರು ಹಾಕಿ ಒಳ್ಳೆ ಹಾಲು ಉತ್ಪಾದನೆ ಆಗ್ಲಿಕ್ಕೋಸ್ಕರ ಅಂದ್ರೆ ತಮ್ಮ ಒಂದು ತಜ್ಞರ ಪ್ರಕಾರ 14-15 ತಿಂಗಳಲ್ಲಿ ಅದು ಗರ್ಭ ಕಟ್ಟೋದಕ್ಕೆ ತಯಾರಾಗಬೇಕಾಗುತ್ತೆ. ಹೌದು, ಈ 14-15 ತಿಂಗಳಿಗೆ ಅದು ಗರ್ಭ ಧರಿಸಿದ್ರೆ ಈ ಪಡ್ಡೆಗಳು ನಾವು ನಿರ್ವಹಣೆ ಮಾಡಿದಾಗ ಆ ಸಮಯದಲ್ಲಿ ಏನಾಗುತ್ತೆ, ಅದು ಪಡ್ಡೆನೂ ಬೆಳೀತಾ ಇರಬೇಕು, ಕೆಚ್ಚಲು ಬೆಳವಣಿಗೆ ಆಗಬೇಕು, ಕರು ಬೆಳವಣಿಗೆ ಆಗಬೇಕು. ಸೊ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಪಡ್ಡೆಗಳಿಗೆ ನಾವು ಆಹಾರ ಕ್ರಮವನ್ನು ಕೊಡಬೇಕಾಗತ್ತೆ. ಆವಾಗ ಒಂದು ಒಳ್ಳೆ ಕರು ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈಗ ನಾವು ಸಾಧಾರಣವಾಗಿ ಹಸಿರು ಮೇವು, ಒಣಮೇವು ಮತ್ತು ದಾಣಿ ಮಿಶ್ರಣವನ್ನು ಒಂದು ರೀತಿ ಸಂಯೋಜನೆ ರೀತಿಯಲ್ಲಿ ಕೊಡ್ತೀವಿ. ಹೌದು, ಇದರಿಂದ ಆಗುವಂಥ ಅನುಕೂಲಗಳೇನು ಅಂತೀರಿ? ಅಂದರೆ ಇಲ್ಲಿ ನಾವು ಪಡ್ಡೆ ಅಥವಾ ಹಸುಗಳು ಅಥವಾ ಗರ್ಭ ಹಸುಗಳಿಗೆ ಕೊಡುವಾಗ ನಾವು ಹಸಿರು ಮೇವು ಕೊಡ್ತೀವಿ, ಒಣಮೇವು ಮತ್ತು ದಾಣಿ ಮಿಶ್ರಣ. ಒಣ ಅಂಶ ಎಷ್ಟು ಬೇಕು ಅನ್ನೋದನ್ನು ಒಂದು ಲೆಕ್ಕಾಚಾರ ಹಾಕಿ ಅದರ ದೇಹ ತೂಕ, ಈಗ ಹಸು ಇದ್ರೆ ಅದರ ದೇಹ ತೂಕಕ್ಕೆ ನಿರ್ವಹಣೆ ಮತ್ತು ಹಾಲು ಉತ್ಪಾದನೆಗೆ ಒಂದು ಲೆಕ್ಕ ಹಾಕಿ ಕೊಡ್ತೇವೆ. ಹಾಗೆ ಇದು ಹಸಿರು ಮೇವು, ಒಣಮೇವು ಮತ್ತು ದಾಣಿ ಮಿಶ್ರಣ ಕೊಡೋದ್ರಿಂದ ಬೇಕಾದಂಥ ಪೋಷಕಾಂಶಗಳು ಲಭಿಸುತ್ತೆ. ಈಗ ಹಸಿರು ಮೇವು ಅಂತಂದರೆ ಅದು ವಾರ್ಷಿಕ ಹಸಿರು ಮೇವು ಇರ್ಬೋದು, ಬಹುವಾರ್ಷಿಕ ಇರ್ಬೋದು, ಮತ್ತು ವಾರ್ಷಿಕದಲ್ಲಿ ಲೆಗ್ಯೂಮ್ ಅಂತೀವಿ ಮತ್ತು ಸೀರಿಯಲ್ ಅಂತೀವಿ. ಏಕದಳ ಮತ್ತು ದ್ವಿದಳ. ದ್ವಿದಳ, ಏಕದಳ ಮತ್ತು ದ್ವಿದಳ ಮತ್ತು ವಾರ್ಷಿಕ ಬಹುವಾರ್ಷಿಕ ಈ ಎಲ್ಲವನ್ನು ನಾವು ನಮ್ಮ ಜಮೀನಿನಲ್ಲಿ ಬೆಳೆಸ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ, ದ್ವಿದಳವನ್ನು ಸಹ ನಾವು ಹಸಿರು ಮೇವನ್ನು ಹಾಕೋದ್ರಿಂದ ಪ್ರೋಟೀನ್ ಅಂಶ ಅಥವಾ ದಾಣಿ ಮಿಶ್ರಣ ಅಂಶವನ್ನು ನಾವು ಕಡಿಮೆ ಮಾಡ್ಕೋಬೋದಾಗುತ್ತೆ. ಮತ್ತೆ ಒಣಮೇವು ನಾವು ಹೇಗೂ ರೈತರು ಬೆಳಿತೀವಿ ಅದನ್ನು ಒಣಗಿಸಿಟ್ಕೊಳ್ಳೋದ್ರಿಂದ ಆ ಒಣಮೇವು ಲಭಿಸುತ್ತೆ. ಈ ಒಣಮೇವನ್ನ ಒಣಮೇವಾಗಿ ಉಪಯೋಗಿಸುವಂತ ಸಂದರ್ಭದಲ್ಲಿ ಪೌಷ್ಟೀಕರಿಸಬಹುದು. ಹೌದು, ಪೌಷ್ಟೀಕರಣಕ್ಕೆ ನಾವು ಯೂರಿಯಾ ಸಿಂಪರಣೆ ಮಾಡ್ತೀವಿ, 2% ಯೂರಿಯಾವನ್ನು ಸಿಂಪರಣೆ ಮಾಡಿ ಅದನ್ನು ಸಹ ಹಸುಗಳಿಗೆ ಕೊಡಬಹುದಾಗತ್ತೆ. ಈ ಒಂದು ಪಡ್ಡೆಗಳಿಗೂ ಸಹ ಕೊಡಬಹುದಾಗತ್ತೆ. ಇನ್ನ ಈ ಒಂದು ನಾವು ಸರಿ ಕೊಡಲಿಲ್ಲ ಅಂದ್ರೆ ಏನ್ ಸಮಸ್ಯೆಗಳು ಬರಬಹುದು ಅಂತೀರಿ? ಈ ಒಂದು ದಾಣಿ ಮಿಶ್ರಣ ಆಗಲಿ ಹಸಿರು ಮೇವು ಆಗಲಿ ಒಣಮೇವು ಆಗಲಿ ನಾವು ಕಾಲಕ್ಕೆ ತಕ್ಕಂತೆ ಅದರ ಒಂದು ತೂಕಕ್ಕೆ ಅದರ ಒಂದು ಬೆಳವಣಿಗೆಗೆ ತಕ್ಕಂತೆ ಕೊಡದೇ ಇದ್ರೆ ಅದನ್ನ ನಾವು ನಿರೀಕ್ಷೆ ಮಾಡಿದಂತ ಬೆಳವಣಿಗೆ ಬರೋದಿಲ್ಲ. ಮೊತ್ತ ಮೊದಲನೇದಾಗಿ ಅಂದ್ರೆ ಗರ್ಭ ಧರಿಸೋದು ಮುಂದ್ಕೋಗುತ್ತೆ. ಹೌದು, ಅದ್ರ ಜೊತೆಗೆ ಈ ಒಂದು ಕರುಗಳಲ್ಲಿ ತಗೊಂಡ್ರೆ ಕರುವಿನಲ್ಲಿ ಆಹಾರದಲ್ಲಿ ವ್ಯತ್ಯಾಸ ಆದರೆ ಅದಕ್ಕೆ ನಾವು ಗಿಣ್ಣದ ಹಾಲು ಕೊಡದೇ ಇದ್ರೆ ಅಥವಾ ಗಿಣ್ಣದ ಹಾಲು ಕೊಡದೆ ಬೇರೆ ಆಹಾರವನ್ನು ಕೊಡದೆ ಆದರೆ ಅದಕ್ಕೆ ಕಾನ್ಸ್ಟಿಪೇಷನ್ ಅಂತೀವಿ. ಅಂದ್ರೆ ಅದು ಸಗಣಿ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಇಂಡೈಜೇಷನ್ ಅಂತೀವಿ, ಅಜೀರ್ಣ ಆಗ್ತಕ್ಕಂಥದ್ದಾಗ್ಬೋದು, ಮತ್ತೆ ಬ್ಲೋಟ್ ಹೊಟ್ಟೆ ಉಬ್ಬರ ಬರತಕ್ಕಂಥದ್ದಾಗ್ಬೋದು, ಅಥವಾ ಸ್ಕೋರ್ಸ್ ಬೇದಿ ಅಂತ ಹೇಳಿ ಆಗ್ಬೋದು, ಅಥವಾ ಇನ್ಫೆಕ್ಷನ್ಗಳು ಸೋಂಕು ಕರುಳಿನ ಆಗತ್ತೆ. ಸೊ ಈ ಎಲ್ಲಾ ಕಾರಣದಿಂದ ಹೊಕ್ಕಳು ಬಳ್ಳಿ ಹತ್ರ ಸ್ವಲ್ಪ ಹೌದು ಸೋಂಕುಗಳು ಉಂಟಾಗಬಹುದು. ಅದ್ಯಾಕೆ ಅಂತಂದ್ರೆ ಒಂದು ಉತ್ತಮವಾದ ಹೈಜಿನಿಕ್ ಆಗಿ ನಾವು ಫುಡ್ ತಯಾರು ಮಾಡದೆ ದಾಣಿ ಮಿಶ್ರಣವನ್ನು ಪ್ರಾರಂಭ ಮಾಡಿದಾಗ ಸ್ವಚ್ಛತೆ ಇಲ್ಲದೆ ಇದ್ರೆ ಆ ಸಮಯದಲ್ಲಿ ಆಗುವಂತ ಅಂಶ ಇರ್ತದೆ. ಅಂದ್ರೆ ನಾವು ಕೊಟ್ಟಿಗೆನೂ ಕೂಡ ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು, ಒಣ ಸ್ಥಿತಿಯಲ್ಲಿ ಇಟ್ಕೋಬೇಕಾಗತ್ತೆ. ಹೌದು, ಜೊತೆಗೆ ನಾವು ಈ ನಾವು ಇಡ್ತಕ್ಕಂಥ ಆಹಾರ ಇಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಮೇವು ಇಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಕರುಗಳನ್ನು ಕಟ್ತಕ್ಕಂಥ ಸ್ಥಳ ಆಗಿರ್ಬೋದು, ಎಲ್ಲವೂ ಸ್ವಚ್ಛವಾಗಿದ್ರೆ ಈ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಮತ್ತೆ ಆಹಾರ ಕೊಡುವಂಥ ಪಾತ್ರೆಗಳು ಕೂಡ ಸಾಕಷ್ಟು ಹೌದು ಸ್ವಚ್ಛವಾಗಿರಬೇಕು ಖಂಡಿತ. ಅದ್ರ ಜೊತೆಗೆ ಕಾಲಕಾಲಕ್ಕೆ ಲಸಿಕೆ ಹಾಕೋದು ಸಹ ಮುಖ್ಯವಾಗಿರುತ್ತೆ. ಆಮೇಲೆ ಜಂತುನಾಶಕ, ಕರುಗಳಲ್ಲಿ ಜಂತುನಾಶಕ ಕೊಡೋದು, ಮತ್ತೆ ಲಸಿಕೆಗಳನ್ನ ಕಾಲಕಾಲಕ್ಕೆ ಹಾಕೋದು. ಈಗ ನಾವು ಕಾಲುಬಾಯಿ ಜ್ವರ ಲಸಿಕೆ ಪ್ರಾರಂಭ ಆಗಿರುತ್ತೆ, ಈಗ ರೈತರು ಅದೊಂದು ಹೇಳ್ತಾ ಇರ್ತಾರೆ, ಹಾಲು ಕೊಡ್ತಕ್ಕಂಥ ಹಸುಗಳಿಗೆ ಲಸಿಕೆ ಕೊಟ್ಟರೆ ಹಾಲು ಕಡಿಮೆ ಆಗುತ್ತೆ. ಅದು ಯಾವುದೇ ಲಸಿಕಾ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ಟ್ರೀಟ್ಮೆಂಟ್ ಸಮಯದಲ್ಲಿ ಅದಕ್ಕೆ ಒಂದು ಸ್ಟ್ರೆಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಆಹಾರದ ಮೂಲಕ ನಾವು ಆಹಾರವನ್ನು ಹೆಚ್ಚು ಮಾಡೋದ್ರಿಂದ ಖಂಡಿತ ಹಾಲು ಇಳುವರಿಯನ್ನು ಹೆಚ್ಚಿಸ್ಕೋಬಹುದು, ಹಾಲು ಉತ್ಪಾದನೆ ಖಂಡಿತ ಕಡಿಮೆ ಆಗೋದಿಲ್ಲ. ಕಾಲಕಾಲಕ್ಕೆ ಲಸಿಕೆ ಹಾಕ್ಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಜೊತೆಗೆ ಲಸಿಕೆ ಹಾಕೋ ಸಮಯದಲ್ಲಿ ಉತ್ತಮ ಆಹಾರ ಸಹ ಮುಖ್ಯ ಆಗುತ್ತೆ. ಜೊತೆಗೆ ಈ ಕರುಗಳಾಗಿರೋದ್ರಿಂದ ಜಂತುನಾಶಕ ಔಷಧಿಗಳನ್ನು ಕೊಡಬೇಕಾಗುತ್ತೆ. ಹೌದು, ಅದು ಬಹಳ ಮುಖ್ಯ, ಯಾಕಂದ್ರೆ ಅವು ಮಣ್ಣು ಎಲ್ಲ ತಿನ್ನುವಂತ ಸಾಧ್ಯತೆ ಸ್ವಲ್ಪ ಹೆಚ್ಚಿರುತ್ತೆ. ಹೌದು ಹೌದು. ಇನ್ನ ಈ ತುರ್ತಾಗಿ ಮತ್ತು ಹಠಾತ್ ಆಗಿ ಈ ಆಹಾರವನ್ನು ಕೂಡ ಬದಲಾವಣೆ ಮಾಡಬಾರ್ದಲ್ವೇ? ಹೌದು, ಖಂಡಿತ. ಹಠಾತ್ ಆಗಿ ಬದಲಾವಣೆ ಮಾಡೋದ್ರಿಂದ ನಾವು ಬ್ಲೋಟ್ ಅಂತ ಏನು ಹೇಳ್ತೀವಿ, ಹೊಟ್ಟೆ ಉಬ್ಬರ ಉಬ್ಬರ ಅಂತಂದು, ಈ ಕರುಗಳಾಗಿರ್ಬೋದು ಅಥವಾ ದೊಡ್ಡದ ಪಡ್ಡೆಗಳಾಗಿರ್ಬೋದು ಹಸುಗಳಲ್ಲಾಗಿರ್ಬೋದು, ಒಂದು ತೊಂದರೆ ಆಗೋ ಒಂದು ಸಂಭವ ಇರುತ್ತೆ. ಯಾವುದೇ ಆಹಾರವನ್ನು ಕ್ರಮೇಣ ಕ್ರಮೇಣವಾಗಿ ಹೆಚ್ಚು ಮಾಡ್ತಾ ಹೋಗ್ಬೇಕು. ಈ ಕರುಗಳಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ರೋಗಗಳು ಕಂಡುಬರ್ಬೋದು ಅಂತೀರಿ? ಕರುಗಳಲ್ಲಿ ಸಾಮಾನ್ಯವಾಗಿ ಬೇದಿ ಬರುತ್ತೆ, ನ್ಯುಮೋನಿಯಾ ಬರುತ್ತೆ, ಕಾಫ್ ಡಿಫ್ತೀರಿಯಾ ಅಂತ ಹೇಳ್ತೀವಿ, ಮತ್ತೆ ಜಾಯಿಂಟ್ ಅಂದ್ರೆ ಈ ತರದ ಎಲ್ಲ ಬರುತ್ತೆ, ಸ್ಕೋರ್ಸ್ ಬೇದಿ ಅದು ಬಹುಮುಖ್ಯವಾಗಿರುತ್ತೆ ಕೀಲುಗಳದ್ದು. ಸೊ ಈ ಎಲ್ಲ ಇವುಗಳು ಕಾಯಿಲೆಗಳನ್ನು ತಡೆಗಟ್ಟೋದಕ್ಕಾಗ್ಲಿ ಅಥವಾ ಬೆಳವಣಿಗೆಗಾಗ್ಲಿ ನಿರ್ವಹಣೆ ಮುಖ್ಯ ಆಗುತ್ತೆ. ಮತ್ತೀಗ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಪ್ರತ್ಯೇಕಿಸೋದು, ಕರುವನ್ನು ಹಸುವಿನಿಂದ ಪ್ರತ್ಯೇಕಿಸ್ತಕ್ಕಂಥದ್ದು, ಅದಕ್ಕೆ ಗಿಣ್ಣ ಹಾಲನ್ನು ಕೊಡ್ತಕ್ಕಂಥದ್ದು, ಮತ್ತು ತಾಯಿಯ ಒಂದು ಕಂಪ್ಲೀಟ್ ಹಾಲನ್ನು ಒಂದು ಎರಡು ವಾರದವರೆಗೆ ಕೊಡ್ತಕ್ಕಂಥದ್ದು, ಮತ್ತು ಕರುಗಳ ಒಂದು ಶೆಡ್ ಏನು ಹೇಳ್ತೀವಿ ಅದನ್ನು ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು ಮತ್ತು ಡ್ರೈ ಆಗಿಡ್ತಕ್ಕಂಥದ್ದು, ಮತ್ತು ಆ ಹಾಲಿನ ಪಾತ್ರೆಗಳನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು, ಸಡನ್ ಚೇಂಜ್ ನೀವೇನು ಹೇಳಿದಿರಿ ಹಠಾತ್ ಆಗಿ ಬದಲಾವಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿ ಹೆಚ್ಚು ಆಹಾರ ಕೊಡೋದಾಗಲಿ ಕಡಿಮೆ ಆಹಾರ ಕೊಡೋದಾಗಲಿ ಎರಡೂ ಸಹ ಅಗತ್ಯ ಇಲ್ಲ. ಹೆಚ್ಚು ಆಹಾರ ಕೊಟ್ಟರೆ ನಮಗೆ ಆರ್ಥಿಕವಾಗಿ ಅಜೀರ್ಣ ಆಗುತ್ತೆ, ಮತ್ತೆ ಕಡಿಮೆ ಆಹಾರ ಕೊಡೋದ್ರಿಂದ ಅದು ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಮತ್ತೆ ಕರುವಿನ ಪ್ರಾರಂಭಿಕ ಆಹಾರವನ್ನ ಪ್ರಾರಂಭಿಕ ಹಂತದಲ್ಲಿ ಕೊಡ್ತಕ್ಕಂಥದ್ದು, ಮತ್ತೆ ಅದು ಗರ್ಭಧರಿಸಿದ ಆ ಟೈಮಲ್ಲಿ ಕೊಡುವಂಥ ಆಹಾರವನ್ನು ಕೊಡ್ತಕ್ಕಂಥದ್ದು, ಮತ್ತೆ ಹೆಚ್ಚು ಹಾಲು ಉತ್ಪಾದನೆ ಆಗುವಾಗ ಅದರ ನಿರ್ವಹಣೆ ಮತ್ತು ಹಾಲು ಉತ್ಪಾದನೆಗೆ ಎಷ್ಟು ಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಆಹಾರದ ಒಂದು ಪದ್ಧತಿಯನ್ನು ಮಾಡೋದ್ರಿಂದ ನಾವು ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೋದು, ಮತ್ತು ಹುಟ್ಟುವಂಥ ಕರುಗಳ ಗುಣಮಟ್ಟ ಮತ್ತು ಆರ್ಥಿಕ ಲಾಭವನ್ನು ಹೆಚ್ಚು ಮಾಡ್ಕೋಬೋದು. ರೈತ ಬಾಂಧವರೇ, ತಮಗೆ ಈ ಕರುಗಳ ಮತ್ತು ಈ ಮಣಕಗಳ ಅಥವಾ ಪಡ್ಡೆಗಳ ಆಹಾರ ಮತ್ತು ಅವುಗಳ ಆರೈಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಬಿ ಸಿ ಉಮಾಶಂಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9 8 4 5 7 3 3 6 2 3. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9 8 4 5 7 3 3 6 2 3. ತುಂಬ ಸಂತೋಷ ಡಾಕ್ಟರ್ ಉಮಾಶಂಕರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕರುಗಳು ಮತ್ತು ಮಣಕಗಳ ಒಂದು ಆಹಾರ ಮತ್ತು ಅವುಗಳ ಆರೈಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರುಗಳು ಮತ್ತು ಮಣಕಗಳ ಪಾಲನೆ ಮತ್ತು ಪೋಷಣೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಸಿ ಉಮಾಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ನರೇಗಾ ಯೋಜನೆಯ ವಿವಿಧ ಚಟುವಟಿಕೆಗಳನ್ನು ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಪ್ರಕಟಣೆಗಳು. ಯಲಚೇನಹಳ್ಳಿಯಲ್ಲಿರುವ ಕನಕಪುರ ರಸ್ತೆಯಲ್ಲಿನ ಬಿಲ್ಡಿಂಗ್ ಬಳಿ ಮೇ 7 ಸುಮಾರು 70 ವರ್ಷದ ಅಪರಿಚಿತ ಹೆಂಗಸ್ಸು ಮಲಗಿದ ಜಾಗದಲ್ಲಿಯೇ ಮೃತಪಟ್ಟಿದ್ದಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, 4.5 ಅಡಿ ಎತ್ತರ, ಎಣ್ಣೆ ಕೆಂಪು ಮೈಬಣ್ಣ, ಬಿಳಿ ಮತ್ತು ಕಂದು ಬಣ್ಣದ ಸೀರೆ ಮತ್ತು ಗುಲಾಬಿ ಬಣ್ಣದ ಬ್ಲೌಸ್ ಧರಿಸಿದ್ದಾರೆ. ಇವರ ಎಡ ಕೆನ್ನೆಯ ಮೇಲೆ ಕಪ್ಪು ಮಚ್ಚೆ ಇದೆ. ಮೇ 10ರಂದು ಹೊಸೂರು ರಸ್ತೆ ಡೈರಿ ಸರ್ಕಲ್ ಫ್ಲೈಓವರ್ ಕೆಳಭಾಗದಲ್ಲಿ ಫುಟ್ಪಾತ್ ಮೇಲೆ ಸುಮಾರು 70 ವರ್ಷದ ಅಪರಿಚಿತ ವ್ಯಕ್ತಿ ಮೃತಪಟ್ಟಿದ್ದಾರೆ. 5.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಗೋಧಿ ಮೈಬಣ್ಣ. ಇವರ ಬಲ ಮುಂಗೈ ಮೇಲೆ ಗಾಯದ ಗುರುತಿದೆ. ಮೇ 19ರಂದು ಸುಮಾರು 45 ವರ್ಷದ ಅಪರಿಚಿತ ವ್ಯಕ್ತಿಯು ಬಂಗಾರಪೇಟೆ ರೈಲು ನಿಲ್ದಾಣದ ಮುಂಭಾಗದ ಟೂನ್ ಪಾರ್ಕ್ನಲ್ಲಿ ಮೃತಪಟ್ಟಿದ್ದಾರೆ. 5.3 ಅಡಿ ಎತ್ತರ, ಸಾಧಾರಣ ಶರೀರ, ಕೋಲುಮುಖ, ಗೋಧಿ ಮೈಬಣ್ಣ, ಉದ್ದನೆಯ ಮೂಗು, ಮಾಸಲು ಬಣ್ಣದ ತುಂಬುತೋಳಿನ ಶರ್ಟ್, ನೀಲಿ ಮತ್ತು ಬೂದು ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ. ಸುಮಾರು 25 ವರ್ಷದ ಅಪರಿಚಿತ ಯುವಕ ಬೆಂಗಳೂರಿನ ಚನ್ನಸಂದ್ರ ಮತ್ತು ಯಲಹಂಕ ರೈಲು ನಿಲ್ದಾಣಗಳ ಮಧ್ಯೆ ಇದೇ ಮೇ 30ರಂದು ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. 5 ಅಡಿ ಎತ್ತರ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ಅಗಲವಾದ ಮುಖ, ಗಿಡ್ಡದಾದ ಮೂಗು, ಎಡಗೈನಲ್ಲಿ ಬ್ಲೇಡಿನಿಂದ ಕುಯ್ದುಕೊಂಡಿರುವ ಹಳೆಗಾಯದ ಗುರುತಿದೆ. ಆಕಾಶ ನೀಲಿ ಬಣ್ಣದ ತುಂಬುತೋಳಿನ ಶರ್ಟ್, ಆಕಾಶ ನೀಲಿ ತಿಳಿ ಬಣ್ಣದ ಜೀನ್ಸ್ ಪ್ಯಾಂಟ್, ಅದರಲ್ಲಿ ಕೆಂಪು ಮತ್ತು ಕಡು ನೀಲಿ ಬಣ್ಣದ ಎರಡು ನೇರ ಗೆರೆಗಳಿವೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟುವ ಕೆಲಸಗಾರ ಸುಮಾರು 45-50 ವರ್ಷದ ರಾಮಕೃಷ್ಣ ಅಲಿಯಾಸ್ ರಾಜಕುಮಾರ ಎಂಬ ವ್ಯಕ್ತಿ ಜೂನ್ 6ರಂದು ಮೃತಪಟ್ಟಿದ್ದಾರೆ. 5.5 ಅಡಿ ಎತ್ತರ, ಕೋಲುಮುಖ. ಏಪ್ರಿಲ್ 26ರಂದು ಸುಮಾರು 75-80 ವರ್ಷದ ಅಪರಿಚಿತ ವ್ಯಕ್ತಿ ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದ ಬುಕಿಂಗ್ ಆಫೀಸ್ನ ಪ್ಲಾಟ್ಫಾರ್ಮ್ 8ರ ಬಳಿ ಮೃತಪಟ್ಟಿದ್ದಾರೆ. 5.1 ಅಡಿ ಎತ್ತರ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ನೀಳವಾದ ಮೂಗು, ಆಕಾಶ ನೀಲಿ ಬಣ್ಣದ ನೀಲಿ ಗೆರೆ ಇರುವ ತುಂಬುತೋಳಿನ ಶರ್ಟ್, ಪಾಚಿ ಕಲರ್ನ ಬಿಳಿ ಉದ್ದ ಗೆರೆಯುಳ್ಳ ಪ್ಯಾಂಟ್, ಅದರಲ್ಲಿ ಬೆಲ್ಟ್ ಹಾಕಿರಲಾಗುತ್ತೆ, ಎರಡು ಬೆಡ್ಶೀಟ್ಗಳು, ಅದರಲ್ಲಿ 3 ಹಳೆಯ ದಿಂಬುಗಳು ಇರುತ್ತದೆ. ಇವರುಗಳ ವಾರಸುದಾರರು ಯಾರಾದರೂ ಇದ್ದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಪರಿಚಿತ ಮೃತ ವ್ಯಕ್ತಿಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಡಾಕ್ಟರ್ ಶೋಭಾ ಅವರಿಂದ ವಿಜ್ಞಾನದ ಮುನ್ನಡೆ, 6:51 ದೇಶಭಕ್ತಿ ಗೀತೆ, ನಂತರ ಹಾಯಿ ದೋಣಿ